ಕಣ್ತೆರೆಯೂ ಜಾರಿತು. ಈ ನನ್ನ ತಂಗಿಯ ಕಂಡು ಆನಂದವಾಯಿತು. ಬಿಸಿಲು ಬಂದಾಯಿತು, ಮಂಜಿನ ತೆರೆಯೂ ಜಾರಿತು. ಈ ನನ್ನ ಅಣ್ಣನ ಕಂಡು ಆನಂದವಾಯಿತು. ಬಿಸಿಲು ಬಂದಾಯಿತು, ಮಂಜಿನ ತೆರೆಯೂ ಜಾರಿತು. ಉಲ್ಲಾಸ ಮನದಲ್ಲಿ ಏನೋ ಸಂತೋಷ ಕಂಡೆ. ನಿಜವಾಯ್ತು ಇಂದು ನಮ್ಮ ಬಾಳಲಿ. ಎಂಬಿಸಿಲು ಬಂದಾಯಿತು, ಮಂಜಿನ ತೆರೆಯು ಜಾರಿತು. ಈ ನನ್ನ ತಂಗಿಯ ಕಂಡು ಆನಂದವಾಯಿತು. ತಾನಾಗಿ ಬರುವನು ನಂಗೂ ಆ ದೇವರಾಣಿ.